ನಾವು ರೇಷ್ಮೆ ಕೃಷಿಗೆ ಬಂದು 1978 ಪ್ರಾರಂಭ ಮಾಡಿ ನೋಡ್ರಿ, ಅವತ್ತಿಂದ ಇಲ್ಲಿ ತನಕ ನಾವು ಕಂಟಿನ್ಯೂ ಆಗಿ ಅದನ್ನ ನಡೆಸಿಕೊಂಡು ಬಂದಿವಿ. ಅದನ್ನ ರೇಷ್ಮೆ ಕೃಷಿಗೆ ಬರ್ಲಿಕ್ಕೆ ತಮಗೆ ಪ್ರೇರಣೆ ಕೊಟ್ಟವರು ಯಾರು ಅವಾಗ 1978? ಅದೇ ನಮ್ಮಲ್ಲಿ ಬಂದಿದ್ದೇ ನಮ್ಮ ಉತ್ತರ ಕರ್ನಾಟಕ 76ನೇ ಇಸ್ವಿ ಬಂತು ರೇಷ್ಮೆ ಕೃಷಿ. ಅವಾಗ ಇಲ್ಲಿ ಒಬ್ರು NM ಕನ್ಯಾಡಿ ಅಂತೇಳಿ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು. ಅವರು ನಮ್ಮಲ್ಲಿಗೆ ಬಂದು ಇಲ್ಲ ರೇಷ್ಮೆ ಕೃಷಿ ಮಾಡ ನೀವು, ಆ ಕಡೆ ಎಲ್ಲ ಕೋಲಾರ ಮಂಡ್ಯ ಮೈಸೂರು ತುಮಕೂರು ಆ ಭಾಗದಾಗ ಒಳ್ಳೆ ರೈತರಿಗೆ ಒಳ್ಳೆ ಲಾಭದಾಯಕ ಬೆಳೆಯುದು, ಇದನ್ನ ನೀವು ಮಾಡ್ರಿ ಅಂತೇಳಿ ನಮ್ಗ ಬಂದು ಅವ್ರಿಗೆ ಮಾಹಿತಿ ಕೊಟ್ರು. ಹಿಂಗ ಕಡ್ಡಿ ತರಿಸ್ಕೊಡ್ತೀವಿ, ನಾಟಿ ಮಾಡ್ರಿ ಮಾಡ್ರಿ ಅಂತ ಹೇಳಿದ್ರೆ ಅವರಿಂದ ನಾವು ಪ್ರಾರಂಭ ಮಾಡಿದ್ವಿ. ಹೀಗೆ 43 ವರ್ಷ ಯಾಕೆ ಬಂತು ಅದನ್ನ ನಾವು ಮುಂದುವರ್ಸಿಕೊಂಡು ಹೊರಟಿವಿ. ಅದನ್ರಿ ಈಗ 43 ವರ್ಷದಲ್ಲಿ ತಮಗೆ ರೇಷ್ಮೆ ಕೃಷಿಯಲ್ಲಿ ಏನಾದ್ರೂ ಏಳು ಬೀಳುಗಳನ್ನ ಗಮನಿಸಿದ್ರೆ ಏನಾದ್ರೂ ಹಾನಿ ಮತ್ತು ಲಾಭ ಯಾವ ರೀತಿ ತಮಗೆ ಅನುಭವ ಆಗ್ತಾ ಇದೆ? ನಾವು ಪ್ರಥಮವಾಗಿ ನಾವು ರೇಷ್ಮೆ 78 ಮೊದಲನೇ ಸಲ ಮಾಡಿದಾಗ ಒಂದು 300 ಮೊಟ್ಟೆ ಇಟ್ಟಿದ್ವಿ. ಒಂದು ಅವಾಗ 1 ಕ್ವಿಂಟಲ್ ರೇಷ್ಮೆ ಆಗಿತ್ತು, ಅದು 25 ರೂಪಾಯಿ ಕೆಜಿ ಮಾರಾಟ ಆಗಿತ್ತು. ಕ್ರಾಸ್ ಬ್ರೀಡ್ ಗೂಡ್ ಬೆಳೆದಿದ್ವಿ ಅದನ್ನ. ಅವಾಗ 2,500 ರೂಪಾಯಿ ಬಂತದ ಒಂದು ಕ್ವಿಂಟಲ್ ಗೆ. ಈಗ ಅನೇಕ ನಡವರ್ಕ ಒಂದು 1992 ಒಮ್ಮೆ ಇದು ಬಂತದಕ್ಕ ಈ ಫ್ಯಾಬ್ರಿನ್ ರೋಗ ಬಂತು, ಗಂಟು ರೋಗ ಅಂತಾರ ಅದಕ್ಕೆ. ಗಂಟು ರೋಗ ಹೌದು, ಅದು ಮೇಷ ಮೊಟ್ಟೆಲಿಂದ ಬರ್ತದ. ಆ ಮೊಟ್ಟೆಲಿ ತಯಾರು ಮಾಡಿದ್ರಾಗ ಅಲ್ಲೇ ಅವ್ರು ಮೊಟ್ಟೆ ಉತ್ಪಾದನೆ ಮಾಡ್ತಾರೆ ಗ್ರೇನಿನಾಗ, ಅಲ್ಲಿಂದ ಬರ್ತದೆ ಅದು. ಅದನ್ನ ಆ ಟೈಮ್ನಾಗ ಬಹಳ ವ್ಯಾಪಕವಾಗಿ ನಮ್ಮ ಕರ್ನಾಟಕದಲ್ಲಿ ರೇಷ್ಮೆ ಉದ್ಯಮ ನೆಲ ಕಚ್ಚಿತ್ತದ. ನೆಲ ಕಚ್ಚಿದ್ಮೇಲೆ ತಿರುಗಿ ಅವ್ರನ್ನ ಮತ್ತೆ ಇದಾಕಿ ಅವರು ಬಹಳಷ್ಟು ಶ್ರಮ ವಹಿಸಿ ಅದನ್ನ ಹತೋಟಿಗೆ ತಂದ್ರ, ಆ ರೋಗನ ಫ್ಯಾಬ್ರಿನ್ ರೋಗ ಹತೋಟಿಗೆ ತಂದು ಆಮೇಲೆ ಮತ್ತೆ ಈಗ ಅದ್ರ ಮೊದಲ ನಮ್ಮಲ್ಲೆಲ್ಲ ಪುಟ್ಟೆಲಿ ಸಾಕ್ತಿದ್ವಿ, ಅದನ್ನೆಲ್ಲ ಬಹಳಷ್ಟು ಬದಲಾವಣೆ ಆದವು. ಈಗ ರೇಷ್ಮೆ ಮೊದಲು ಪುಟ್ಟೆಲಿ ಸಾಕಿದಾಗ 100-150 ಕೆಜಿ ಬರ್ತದೆ ಇಳುವರಿ. ಮೊದಲೆಲ್ಲ ಸಿಬಿ ಬೆಳಿತಿದ್ವಿ ನಾವು, ಕ್ರಾಸ್ ಬ್ರೀಡ್ ಬೆಳಿತಿದ್ವಿ. ಆಮೇಲೆ ಈಗ ಒಂದು 20 ವರ್ಷದಿಂದ ಈ ಡಬಲ್ ಹೈಬ್ರಿಡ್ ಏನ್ ಬೈವೋಲ್ಟೇನ್ ಬಿಳೆ ಗುಣ ಬೆಳೆಯಕ್ ಹಚ್ಚಿದ್ವಿ. ಬಿಳೆ ಗೂಡಲಿಂದ ಬೆಳೆದ್ಮೇಲೆ ಬಹಳಷ್ಟು ಇಳುವರಿನು ಬಹಳ ಗುಣಮಟ್ಟ ಚೆನ್ನಾಗಿ ಬಂತು. 100 ಕೆಜಿ ತನ ಇಳುವರಿ ಬರಕ್ ಹಚ್ಚಿದ್ದೆ. 100 ಒಳ್ಳೆ ನಮ್ದು ಸೊಪ್ಪು ಚೆನ್ನಾಗಿ ಬೆಳೆಸಿದ್ರೆ ನಾವು 100 ತೆಗಿಬಹುದ್ರಿ, 100 ಕೆಜಿ. ತಾವು ಇಷ್ಟು ವರ್ಷದಲ್ಲಿ ಪ್ರತಿ ವರ್ಷನು ಎಷ್ಟು ಎಕರೆ ರೇಷ್ಮೆ ಕೃಷಿ ತಮ್ದು ಮುಂದುವರಿಸ್ಕೊಂಡ್ಬಂದ್ರಿ, ಎಷ್ಟು ಎಕರೆದಲ್ಲಿ ಮಾಡ್ತಾ ಇದ್ರಿ, ಏನಾದ್ರೂ ಕಡಿಮೆ ಮಾಡ್ಕೊಂಡ್ರ ರೇಷ್ಮೆ ಕೃಷಿನ ಅಥವಾ ಜಾಸ್ತಿ ಮಾಡಿದಿರಾ? ಮೊದಲ 1 ಎಕರೆ ಪ್ರಾರಂಭ ಮಾಡಿದ್ವಿ, ಆಮೇಲೆ 2 ಎಕರೆ 3 ಎಕರೆ 4 ಎಕರೆ ಈಗ ಮಾಡಿದ್ವಿ. ಅದನ್ನ 4-5 ಎಕರೆ ನಿಭಾಯಿಸ್ತಿದ್ವಿ ಅಷ್ಟೇ ಬಹಳ, ಯಾಕಂದ್ರೆ ಮೊದಲು ಪುಟ್ಟಕ್ಕೆ ಸಾಕ್ತಿದ್ವಲ್ಲ ಅವಾಗ ನಮ್ಗೆ ಹೆಚ್ಚಿಗೆ ಮಾಡಕ್ ಅವಕಾಶ ಇದ್ದಿಲ್ಲದು. ಹೌದು, ಲೇಬರ್ಸ್ ಬೇಕಾವಾಗೆಲ್ಲ ಲೇಬರ್ ಬಹಳ ಆಗ್ತದ್ರು. ಆಮೇಲೆ ಸೊಪ್ಪು ಹೊರದಾಕ್ಬೇಕಲ್ಲ, ಅದು ಬಹಳ ತೊಂದರೆ ಆಗತ್ತು. ಶೂ ಟ್ರೈನಿಂಗ್ ಏನ್ ಬಂತಲ್ಲ, ಬಂದ್ಮೇಲೆ ನಾವು ಈಗ ಅದನ್ನ 15 ಎಕರೆ ತನ ನಾವು ಅದನ್ನ ಮುಂದೆ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ವಿ, ಮಾಡಿ ಚಾಕಿ ಚಾಯ್. ಆಮೇಲೆ ಈಗ ಒಂದು 10 ವರ್ಷ ಆಯ್ತು ನಾವು 2012 ಈ ಸಣ್ಣ ಹುಳ ಚಾಕಿ ಹುಳ ಮೇಯಿಸಿ ಆಮೇಲೆ ಮೊಟ್ಟೆ ತರಿಸಿ ಚಾಕಿ ಹುಳ ಮೇಯಿಸಿ ರೈತರಿಗೆ ಕೊಡ್ತಕ್ಕಂಥದ್ದು ನಾವು ಈಗ ಮಾಡ್ಕೊಂತ ಬಂದೀವಿ. ನಮಗೇನಿಲ್ಲ, ಹೆಚ್ಚಿಗೆ ಸೊಪ್ಪು ಉಳಿತಂದ್ರ ನಾವು ಅದನ್ನ ಮತ್ತೆ ಗೂಡು ಉತ್ಪಾದನೆ ಮಾಡ್ತೀವಿ. ಹೆಚ್ಚಿಗೆ ಸೊಪ್ಪು ಉಳಿದ್ರೆ ನೀವು ಸಾಕಾಣಿಕೆಯನ್ನ ಮಾಡ್ತೀರಿ, ಮೊಟ್ಟೆ ತಂದು ಮತ್ತೆ ಉತ್ಪಾದನೆ ಮಾಡ್ತೀವಿ. ಪೂರ್ತಿಗೆ ಸ್ವಲ್ಪ ಏನಾದ್ರು ಸೊಪ್ಪು ಕೆಟ್ಟಿತ್ತು, ಯಾವ್ದು ರೋಗ ಈಗ ಬಂದು ಸ್ವಲ್ಪ ಏನಾದ್ರು ಜಾಸ್ತಿ ಇದಾಗಿತ್ತು ಅಂದ್ರ ಅಂತ ಸೊಪ್ಪನ ನಾವು ದನ ಕರುಗಳಿಗೆ ಆಮೇಲೆ ಈಗ ಆಡು ಕುರಿಗಳಿಗೆಲ್ಲ ಉಪಯೋಗ ಮಾಡ್ತೀವಿ. ಈಗ ತಮ್ದು ರೇಷ್ಮೆ ಕೃಷಿಯಿಂದ ಬಂದಂತ ಉಪ ಉತ್ಪನ್ನ ಸೊಪ್ಪು ಇರಬಹುದು ಅಥವಾ ಉಳಿದಂತ ಸೊಪ್ಪು, ಹೆಚ್ಚಿಗೆ ಆದಂತ ಸೊಪ್ಪು, ತಿಂದು ಉಳಿದಂತ ಸೊಪ್ಪು, ಇದನ್ನೆಲ್ಲ ದನಕರುಗಳಿಗೆ ಮತ್ತು ಆಡುಗಳಿಗೆ ಹಾಕ್ತದ್ರಿ? ಏನು ದನಕರುಗಳನ್ನ ಸಾಕಾಣಿಕೆ ಮಾಡಿರಿ ಮತ್ತು ಆಡು ಕುರಿಗಳು ಎಷ್ಟೆಷ್ಟು ಸಾಕಾಣಿಕೆ ತಮ್ದು? ಒಂದು 25 ಆಕಳ ಎಮ್ಮಿ ಎತ್ತು ಎಲ್ಲ ಸೇರಿ ಒಂದು 25-30 ತನದವ್ರ ಅವು. ಆಮೇಲೆ ಇವನ್ನ ಈ ಕುರಿ ಒಂದು 300 ಅದಾವ, ಒಂದು ದೊಡ್ಡ ಒಂದು 250 ಅದಾವ, ಸಣ್ಣ ಒಂದು 50 ಅದಾವ, ಬಟ್ ಒಂದು 300 ಕುರಿಗಳು ಅದಾವ. ಆಮೇಲೆ ಇವೆಲ್ಲ ನಾವು ಸೊಪ್ಪು ಪಪ್ಪು ಬಂದದ್ದು ಮತ್ತೆ ಅದನ್ನ ಈ ಬ್ಯಾಸಗಿದಿಂದಾಗ 2 ತಿಂಗಳು ಬೆಳೆ ಬಂದ್ ಮಾಡ್ತು ನಾವು. ಹೌದು, ಯಾಕಂದ್ರೆ ಏಪ್ರಿಲ್ ಮೇ ದಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರ್ತದಲ್ಲ, ಟೆಂಪರೇಚರ್ನಾಗ ಹುಳ ಸಾಕಕ್ ಆಗಲ್ಲ ನಮ್ಗ, ಬಂದಿರ್ತವಲ್ಲ ಈ ಟೈಮ್ನಾಗ ಏನ್ ಮಾಡ್ತೀವಿ ಅದನ್ನ ಸೊಪ್ಪನ್ನ ನಾವೆಲ್ಲ ಈ ದನಕರುಗಳಿಗೆ ಆಮೇಲೆ ಕುರಿ ಆಡುಗಳಿಗೆಲ್ಲ ಉಪಯೋಗ ಮಾಡ್ತೀವಿ. ಹೇಗೆ ಇದು ಹಿಪ್ಪು ನೇರಳೆ ಸೊಪ್ಪು ದನಕರುಗಳು ಆಡುಗಳು ಚೆನ್ನಾಗಿ ತಿಂತಾವಂತೀರಾ ಅಥವಾ ಜಾಸ್ತಿ? ಈ ಗೋಟ್ ಫಾರ್ಮು ಶೀಪ್ ಫಾರ್ಮು ಬಹಳಷ್ಟು ಜನ ಕೆಲ ಮಂದಿ ದೊಡ್ಡ ದೊಡ್ಡ ರೈತರು ಮಾಡ್ಯಾರಲ್ಲ, ಅವರೆಲ್ಲ ಮೇವಿಗಾಗಿನ 1 ಎಕರೆ 2 ಎಕರೆ ಇದನ್ನ ಈ ಮಲಬರಿನ ಬೆಳೆಸ್ತಾರೆ. ಸೊಪ್ಪನ ಈ ರೇಷ್ಮೆ ಸೊಪ್ಪನ ಬೆಳೆಸ್ತಾರ ಅವರು, ಬೆಳೆಸಿ ಮೇವಾಗಿ ಉಪಯೋಗ ಮಾಡ್ಕೊಂತಾರ. ನಾವೇನ್ ಮಾಡ್ತೀವಿ ಇಲ್ಲ, ನಮ್ಗ ವೇಸ್ಟ್ ಇದ್ದದ್ ಮಾತ್ರ ಉಪಯೋಗ ಮಾಡ್ತೀವಿ ನಾವು. ನಮ್ಗೆ ಈ ಗೂಡು ಉತ್ಪಾದನೆ ಮಾಡಿ ಆಮೇಲೆ ಚಾಕಿ ಹುಳಕ ಹಾಕಿ ಆಮೇಲೆ ಗೂಡಿಗೆ ದೊಡ್ಡ ಹುಳಕ್ಕೆಲ್ಲ ಹಾಕಿ ಏನಾದ್ರು ನಮ್ದು ತಪ್ಪಲ ವೇಸ್ಟ್ ಬಂದದ್ದೆಲ್ಲ ಅಂತಂದ ನಾವು ಈ ಬ್ಯಾಸಗಿ ಟೈಮ್ನಾಗ ಈಗ 2 ತಿಂಗಳ ನಾವು ಏನೀಗ ಈ ಹುಳ ಬೆಳೆಯಂಗಿಲ್ಲ, ಹುಳ ಇಟ್ಟಿರಂಗಿಲ್ಲ ಅವಾಗ ಈಗೆಲ್ಲ ಸೊಪ್ಪು ಉಳಿತಿದ್ದಲ್ಲ ಆ ಸೊಪ್ಪನ್ನೆಲ್ಲ ನಾವು ಈಗ ಕುರಿ ಆಡಿಗೆ ದನಗಳಿಗೆಲ್ಲ ಉಪಯೋಗ ಮಾಡ್ತೀವಿ. ಅಂದ್ರೆ ಹೆಚ್ಚಿಗೆ ಆದಂತ ಸೊಪ್ಪು ನೀವು ಹಾಳು ಮಾಡೋದಿಲ್ಲ, ಅದನ್ನ ದನಗಳಿಗೆಲ್ಲ ಉಪಯೋಗ ಮಾಡ್ಕೊತಾ ಇದ್ದೀರಿ. ಈ ಬ್ಯಾಸಿಗಿಂದ ಸ್ವಲ್ಪ ನಮ್ಗೆ ಮೇವಿನ ಕೊರತೆ, ಹಸಿ ಮೇವಿನ ಕೊರತೆ ಇರ್ತದೆ. ಹೌದೌದು, ಇಂಥ ಟೈಮ್ನಾಗ ಅದ್ರದ್ದು ನಮ್ಗೆ ಉಪಯೋಗ ಆಗ್ತದೆ. 2 ತಿಂಗಳ ನಮ್ಗೆ ಅದನ್ನ ಆ ಮೇವನ ಮೇವಾಗಿ ಬಳಕೆ ಮಾಡುದು ನಾವು ಅದನ್ನ ಸೊಪ್ಪನ. ಈಗ ಹಿಪ್ಪು ನೇರಳೆ ತಾವು ಸೊಪ್ಪನ್ನ ತಿಂದು ಬಿಟ್ಟಂತ ರೇಷ್ಮೆ ಹುಳುಗಳು ತಿಂದು ಬಿಟ್ಟು ಉಳಿತಾವ, ಕಡ್ಡಿ ಗಡಿ ದಂಟುಗಳು ಉಳಿತಾವೆ, ಅದನ್ನೆಲ್ಲ ಏನ್ ಮಾಡ್ತಿರಲ್ಲ, ಕಟ್ಟಿಗೆಗಳು ಉಳಿತದ ಅದನ್ನೆಲ್ಲ. ಕಟ್ಟಿಗೆ ಎಲ್ಲ ಉಳಿತಿದ್ದೆ ಅಂದ್ರೆ ಎಳೆ ಕಟ್ಟಿಗೆ ಇತ್ತಂದ್ರ ಅದಕ್ಕೆ ಏನ್ ಅದಕ್ಕೂ ಬರಂಗಿಲ್ಲ. ಮತ್ತೆ ಅದನ್ನ ನಾವು ಅಲ್ಲಿ ಹೋಗಿ ದನ ಕರುಗಳಿಗೆ ಹಾಕ್ತೀವಿ, ತಿನ್ನೋಡಿ ತಿಂತಾವ, ತಿಂದ ಎಲ್ಲ ಗೊಬ್ಬರ ಮಾಡಿಬಿಡ್ತಾವೆ. ಒಂದೇಳೆ ನಾವು ಕಡ್ಡಿನ ನಾವು ಬೆಳೆಸ್ಬೇಕಂದ್ರ ಅದಕ್ಕ ಇದನ್ನ ಈ ಸಸಿಗಳು ತಯಾರು ಮಾಡ್ಬೇಕಂದ್ರ 6 ತಿಂಗಳ ಬೆಳಿಬೇಕು ಕಡ್ಡಿ. ಅದು ಹೌದು, ದಪ್ಪ ಆಗ್ಬೇಕು. 6 ತಿಂಗಳ ಕಡ್ಡಿ ಬೆಳೆಸಿ ಆಮೇಲೆ ಅದಕ್ಕೆ ಮೆಚುರಿಟಿ ಬರ್ಬೇಕದು. ಅದು ಮೆಚುರಿಟಿ ಬಂದ್ಮೇಲೆ ಅವಾಗ 6 ವರ್ಷದಲ್ಲಿ ತುಂಬಿಕೊಂಡಿರ್ತದ. ಅಂತ ಟೈಮ್ನಾಗ ಆ ಕಡ್ಡಿ 6 ತಿಂಗಳ ಬೆಳೆಸಿದ ಮೇಲೆ ಆ ಕಡ್ಡಿನ ನಾವು ಸಸಿಗಳಿಗೆ ಉಪಯೋಗ ಮಾಡಕ್ ಅನುಕೂಲ ಆಗುತ್ತೆ. ಅಂದ್ರೆ ರೇಷ್ಮೆ ಹುಳು ಬಿಟ್ಟು ಉಳಿದಂತ ಕಡ್ಡಿ ಈಗ ನೀವು ಸಸಿ ಮಾಡ್ಕೋಬಹುದು ಅಂತೀರಿ? ಸಸಿ ಮಾಡ್ಕೋಬಹುದು. ಅಂದ್ರೆ ಸ್ವಲ್ಪ ಕಡ್ಡಿ ಬಲಿಕೆ ಆಗ್ಬೇಕು, ಬಲ್ತಿರ್ಬೇಕು ಚೆನ್ನಾಗಿ ಬಲ್ತಿರ್ಬೇಕು ರೀ. ಸ್ವಲ್ಪ ಬಿಡಿಸಂತ ಹೋಗ್ಬೇಕು, ಬಿಡಿಸಂತ ಹೋದಂಗೆಲ್ಲ ಅದೆಲ್ಲ ಸ್ವಲ್ಪ ಕಡ್ಡಿ ಎಲ್ಲ ಬಲಿದಿತ್ತದ. ಅಂತಮೇಲೆ ಆ ಸ್ವಲ್ಪ ಕಡ್ಡಿನ ಬೆಳೆಸಿ ಸಸಿಗಳು 1.5 ಲಕ್ಷ 3 ಲಕ್ಷ ಸಸಿ ತಯಾರು ಮಾಡಿವಿ ನಾವು ಅಲ್ಲೇ. ಈಗ ಅವನ್ನ ಈಗ 1 ತಿಂಗಳು ಆಯ್ತೀವಿ ನಾವೆಲ್ಲ ಅಲ್ಲೇಗೆಲ್ಲ ಸ್ಪೋರ್ಟಿಂಗ್ ಬಂದ ಈಗೆಲ್ಲ 4-5 ಕಿಲಿ 6 ಇದಾವ. ಈಗ ಇನ್ನೊಂದು 3-4 ತಿಂಗಳು ಬೆಳೆಸ್ಬೇಕು, ನಾಳೆ ಮಳೆಗಾಲಕ್ಕೆಲ್ಲ ಅದನ್ನ ಮಾರಾಟಕ್ಕೆ ಸರಿಡಿ ಆಗ್ತಾವ. ಈಗ ಇತ್ತೀಚೆಗೆ ಮರಗಿಡ ಪದ್ಧತಿ ಬರ್ತಾ ಇದೆ ರೇಷ್ಮೆ ಒಂದು ಹಿಪ್ಪು ನೇರಳೆ ಬೇಸಾಯದಲ್ಲಿ. ಹೌನ್ರಿ, ಹೇಗೆ ಮರಗಿಡ ಪದ್ಧತಿ ತಾವು ಮಾಡಿದಿರಿ? ಮರ ಪದ್ಧತಿ ಸ್ವಲ್ಪ ಹೆಚ್ಚಾಗಿ ಕೋಲಾರ ಜಿಲ್ಲೆದಲ್ಲಿ ಎಲ್ಲ ಮಾಡಿದ್ರೆ, ಯಾಕಂದ್ರೆ ಅಲ್ಲೇ ನೀರಿನ ಅಭಾವ ಇತ್ತಲ್ಲ ಬಹಳ, ಆ ಅಭಾವ ಸಲುವಾಗಿ ಅವರು ಬಹಳ ನೀರಿನ ಕೊರತೆ ಇರೋ ಸಲುವಾಗಿ ಅದನ್ನ ಮರ ಪದ್ಧತಿನ ಮಾಡಿದ್ರು. ಅಂದ್ರ 10 ಫೀಟ್ ಅಂದ್ರೆ 430 ಸಸಿ 20 ಸಸಿ ಕುಂದಿರ್ತಾವು ಒಂದ್ ಎಕರೆ. ಅದಕ್ಕ ಆಳ 4 ಫೀಟ್ ತೆಗ್ ಬಿಡಿಸ್ಬೇಕು, ಅದಕ್ಕ 2.5 ಫೀಟ್ ಒಳಗ್ ಬಿಡಿಸ್ಬೇಕು, ಒಂದ್ 1.5 ಫೀಟ್ ಅದ ತೆಗ್ನಾಗ ಎಲ್ಲ ಜೆಸಿಬಿಲಿ ಸೆಟಲ್ ಮಾಡ್ಬೇಕು ಭೂಮಿನ. ಅಲ್ಲಿಂದ ಸಸಿ ಕುಂದಿಸಿದ್ರೆ ಅದು ಮರ ಪದ್ಧತಿ ಒಂದು ನಿಮ್ಗ ಒಂದ್ 15-20 ವರ್ಷ ಗಟ್ಲೆ ಅದ್ರ ನಿಮ್ಗ ಅದು ಬೆಳೆ ಬರ್ತದೆ. ಆಮೇಲೆ ಅದಕ್ಕೆ ನಾವು ನಮ್ಮಲ್ಲಿ ನಮ್ಮ ತೋಟದಲ್ಲಿ ಬೆಳೆಸಿವಿ ನಾವು, ಅದಕ್ಕೆ ಯಾವ್ದು ರಸಾಯನ ಗೊಬ್ಬರ ಬಳಸಂಗಿಲ್ಲ. ಅವಕ್ಕ ಯೂಶಲಿ ನಾವೆಲ್ಲವಕ್ಕ ಈ ನಮ್ದು ಉಳಿದು ಯಾವ ಸಿಂಗಲ್ ಪದ್ಧತಿ ಅದಾವ ನಮ್ಮ ರೇಷ್ಮೆ ಮರ ಪದ್ಧತಿ ಅದಾವ, ಅವಕ್ಕೆ ಯಾವಕ್ಕೂ ನಾವು ಈಗ ರಸಾಯನ ಗೊಬ್ಬರ ಬಳಸಂಗಿಲ್ಲ. ನಾವು ಜೀವಾಮೃತ, ಗೋವಾಮೃತ, ಆಮೇಲೆ ಡಿಕಂಪ್ರೆಸರ್, ಆಮೇಲೆ ಎರೆಹುಳ ಗೊಬ್ಬರ ಇವನ್ನೆಲ್ಲ ಇವನ್ನ ಹಾಕಿವಿ ಎಲ್ಲವನ್ನ. ಅಂದ್ರೆ ರಾಸಾಯನಿಕವನ್ನ ಯಾವ್ದು ಬಳಸೋದಿಲ್ಲ, ಯಾವನು ಬಳಸಂಗಿಲ್ಲ. ಅವ್ರು ಮತ್ತೆ ಸಿಂಪರಣೆ ಏನಾದ್ರೂ ರೋಗ ಬಂದ್ರೆ ಏನ್ ಮಾಡ್ತೀರಿ? ಮತ್ತೆ ರೋಗದ್ದೇನು ಯಾವ್ದು ಅವಳಿ ಇರಂಗಿಲ್ಲ. ಅದಕ್ಕೆ ರೇಷ್ಮೆ ಸೊಪ್ಪಿಗೆ ಜಾಸ್ತಿ ಸ್ವಲ್ಪ ತ್ರಿಪ್ಸ್ ಮೈಟ್ಸ್ ಬರ್ತದೆ, ಅದಕ್ಕೆ ಒಂದಿಷ್ಟು ನಾವು ಯಾವಾಗ ಬಹಳ ನಮ್ಗ ದೊಡ್ಡ ಪ್ರಮಾಣದಾಗ ಬಂತಂದ್ರ ಸ್ವಲ್ಪ 2.5 ml 3 ml ರೋಗ ಹೊಡಿತೀವಿ ಒಂದೇ ಲೀಟರ್ಗೆ ಹಾಕಿ ಅದನ್ನ ಸ್ಪ್ರೇ ಮಾಡ್ತೀವಿ. ಮತ್ತೆ ಸ್ವಲ್ಪ ಅದನ್ನಲ್ಲೇ ಬೆಂಗಳೂರಾಗ ಒಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದು ಅದ ಜೈವಿಕ ಕೀಟ ನಿಯಂತ್ರಣದ ಒಂದು ಇದೈತೆ ಒಂದು ಸಂಸ್ಥೆ ರೀ, ಅವ್ರು ಮೊನ್ನೆ ಬಂದು ಅದು ತ್ರಿಪ್ಸ್ ತಿಂತಕ್ಕಂತ ಹುಳನ ಬಿಟ್ಟೋಗ್ಯಾರ ಇಲ್ಲಿ. ಬಯೋ ಕಂಟ್ರೋಲ್ ಬಂದು ಬಿಟ್ಟೋಗ್ಯಾರ. ಒಂದ್ 3 ಸಲ ಬಂದಿದ್ರ ಅವ್ರು ನಮ್ ತೋಟಕ, ಒಂದೂವರೆ ತಿಂಗಳದಾಗ 15-20 ದಿನ ಬಂದು ಬಿಟ್ಟೋಗ್ಯಾರ ಅವ್ರು. ಅದನ್ನ ಮತ್ತೆ ಅದನ್ನ ಕಂಟ್ರೋಲ್ ಆಗತ್ತಾ ನೀವು ಅದನ್ನ ಅಂತೇಳಿ ಮತ್ತೆ ಅವನ್ನೆಲ್ಲ ತಂದು ಬಿಟ್ಟೋಗ್ಯಾರ ನಮ್ಗೆ ಬಿಟ್ಟೋಗ್ಯಾರ ಅವ್ರು. ಮತ್ತೆ ಬೇಕಾದ್ರೆ ಬರ್ರಿ ನಿಮ್ಗೆ ಕೊಡ್ತೀವಿ ನಾವು, ಹುಳನ ತಂದು ಬಿಡ್ರ ಅಂತ ಹೇಳ್ಯಾರ. ತಾವು ಸಾಕಷ್ಟು ಅನುಭವ ಇದೆ ರೇಷ್ಮೆ ಕೃಷಿಯಲ್ಲಿ, ತಮಗೆ ಬಹಳ ಜನ ರೈತರು ಇಳುವರಿ ಅಷ್ಟು 100 ಮೊಟ್ಟೆಗೆ 100 ಕೆಜಿ ತೆಗಿತಾ ಇಲ್ಲ, 60 ಕೆಜಿ 50 ಕೆಜಿ ಬರ್ತಾ ಇರ್ತಾರೆ. ಸೊಪ್ಪಿನ ಗುಣಮಟ್ಟ ಚೆನ್ನಾಗಿ ಬರಬೇಕಾದ್ರೆ ಏನು ಯಾವ ರೀತಿ ಮಾಡ್ತಾ ಇದ್ದಿರ್ತಾವು? ಗಿಡಗಳ ಅಂತರ ಮೊದಲ ಇವ್ರು ಜೋಡಿ ಸಾಲ ಪದ್ಧತಿಯಾಗ 5,500 ಗಿಡ ಕೂಡಿಸಿದ್ರು ಎಕರೆಕ. ಇವರೆಲ್ಲ ರೇಷ್ಮೆ ಇಲಾಖೆ ಅವ್ರು ಏನ್ ಮಾಡಿದ್ರು, ಜೋಡಿ ಸಾಲ ಪದ್ಧತಿಯಲ್ಲಿ 5-3-2 ಸೈಜ್ ಇಡ್ರಿ ನೀವು 5,500 ಸಸಿ ಕೂಡಿಸ್ರಂತ ಇವ್ರು ರೆಕಮೆಂಡ್ ಇತ್ತು ಇವ್ರು ನಮ್ ರೇಷ್ಮೆ ಇಲಾಖೆ ಅವ್ರದ್ದು. ಇತ್ತಿತ್ತಲಾಗಿ ರೈತರು ಏನ್ ಮಾಡಿದ್ರು, ಅದ್ರ ಸಸಿಗಳ ಸಂಖ್ಯೆ ಬಹಳಷ್ಟು ವಿರಳ ಮಾಡಿಕೊಂಡ್ರೆ ಈಗ ನಾವೀಗ ನಮ್ಮ ಹೊಲದಾಗ 7 ಫೀಟ್ 3 ಫೀಟ್ ಮಾಡಿವಿ, ಸಿಂಗಲ್ ಸಾಲ್ ಮಾಡಿವಿ, ಜೋಡಿ ಸಾಲ್ ಬಂದ್ ಮಾಡಿಬಿಟ್ಟಿವಿ, ತೆಗೆದಾಕ್ಬಿಟ್ಟಿವಿ ನಾವು. ಸಿಂಗಲ್ ಸಾಲ್ 8 ಫೀಟ್ 3 ಫೀಟ್ 9 ಫೀಟ್ 3 ಫೀಟ್ ಅವನ ಎಲ್ಲ ಆಮೇಲೆ ಟೆಂಚ್ ಪೈಪ್ ಲೈನ್ ತೆಗ್ಗಿ ಹೆಂಗ್ ಕಡಿತಾರ ಹಂಗ 1.5-2 ಫೀಟ್ ಅಂತ ಒಳಗ ತೆಗ್ದು ಪೈಪ್ ಲೈನ್ ತೆಗ್ ಕಡ್ದ ಕೆಲ ಗೊಬ್ಬರ ಗಿಬ್ಬರ ಹಾಕಿ 3 ಫೀಟ್ಗೆ ಒಂದೊಂದ್ ಸಸಿಗಳು ಪ್ಲಾಂಟೇಶನ್ ಮಾಡೈತೆ. ಹಿಂಗಾಗಿ ಸಸಿಗಳು ಎಷ್ಟು ಸಂಖ್ಯೆ ಕಡಿಮೆ ಆಗ್ತತೆ ಅಷ್ಟೇ ಕ್ವಾಲಿಟಿ ಸೊಪ್ಪು ಬರ್ತದ ನಿಮ್ಗ್ರಿ. ನೀವು ಸಸಿಗಳ ಸಂಖ್ಯೆ ಜಾಸ್ತಿ ಮಾಡಿದಷ್ಟು ನಿಮ್ಗ ಸೊಪ್ಪಿನ ಗುಣಮಟ್ಟ ಸರಿ ಬರದಲ್ಲ, ಹಂಗಾಗಿ ಬೆಳೆ ಸರಿ ಬರಗಲ್ಲ. ಸಸಿಗಳ ಸಂಖ್ಯೆ ಕಡಿಮೆ ಮಾಡ್ಬೇಕು. ಒಂದು ಎಕರೆಕ್ಕೆ 2,500 ಸಸಿ ಯಾರು ಸಾಕು ನಿಮ್ಗೆ? 8-3 ಮಾಡಿದ್ರೆ 2,500 ಹೋಗ್ತಾವ. ಈಗ ಒಂದು ಬೆಳೆ ಆದಕೂಡಲೇ ಕಟಿಂಗ್ ಅದರಲ್ಲಿ ರೇಷ್ಮೆ ಒಂದು ಹಿಪ್ಪು ನೆಳೆಯಲ್ಲಿ ಕಟಿಂಗ್ ಅದು ಮಾಡ್ಬೇಕಂತ ಹೇಳ್ತಾರೆ, ಯಾವ ರೀತಿ ತಾವು ತೋಟವನ್ನ ನಿರ್ವಹಣೆ ಮಾಡ್ತಾ ಇರ್ತೀರಿ ಪ್ರತಿ ವರ್ಷ? ಮೊದಲಾಗಿ ನಾವೇನು ಒಂದುವರೆ ಹೇಳಿದ್ನಲ್ಲಿ ಒಂದುವರೆ 2 ಫೀಟ್ ಅಂತ ತೆಗ್ಗು ಓಡಿಸ್ತೀವಲ್ಲ ನಾವೇನು ಪೈಪ್ ಲೈನ್ ತೆಗ್ಗು, ಆದ್ರಾಗ ನಾವೇನು ಮೊದಲು ಸ್ವಲ್ಪ ಕೊಟ್ಟಿ ಗೊಬ್ಬರ ತುಂಬಿಕೊಂಡ್ಬರ್ತೀವಿ, ತುಂಬಿ ಆಮೇಲೆ ಸಸಿಗಳು ನಾಟಿ ಮಾಡ್ತೀವಿ. ನಾಟಿ ಮಾಡಿದ್ಮೇಲೆ ನಮ್ ತ್ಯಾಜ್ಯ ಪದಾರ್ಥಗಳು ಏನಾದವಲ್ಲ ತೋಟದಲ್ಲಿ ಕಸ ಕೌಲಿ ಕಡ್ಡಿ ಅವೆಲ್ಲ ಅಂತವನ್ನೆಲ್ಲ ಅದರಲ್ಲಿ ಅಕ್ಕಿಂತ ತುಂಬಿಕೊಂತ ತುಂಬಿಕೊಂತ ಬರ್ತಾರ, ತುಂಬಿಕೊಂತ ತುಂಬಿಕೊಂತ ಬಂದ್ಮೇಲೆ ಅದೆಲ್ಲ ಎಳೆದ ಗೊಬ್ಬರ ಇವೆಲ್ಲ ಅಕ್ಕಿಂತ ಬಂದ್ ಬಿಡ್ತೀವಲ್ಲ ನಾವು, ಅದಕ್ಕೆ ಡ್ರಿಪ್ ಎಳೆದ್ ಬಿಡ್ತೀವಿ. ಅದ್ರ ಡ್ರಿಪ್ ನೀರಿಗೆ ಎಲ್ಲ ತ್ಯಾವ ತಗೋತತೆ, ಅಲ್ಲೇ ನಿಮ್ಗೆಲ್ಲ ಗೊಬ್ಬರ ಗಿಬ್ಬರ ಕೊಳತೆಲ್ಲ ಎರೆಹುಳ ಪರೆಹುಳ ಜಾಸ್ತಿ ಆಗಿ ನಿಮ್ಗಲ್ಲೇ ಸಾಕಷ್ಟು ಈ ಸಾವಯವ ಪದಾರ್ಥ ಉತ್ಪತ್ತಿ ಆಗುತ್ತೆ ಅಲ್ಲಿ. ಹಂಗಾಗಿ ಅದನ್ನ ಹೆಚ್ಚಾಗಿ ರಸಾಯನ ಗೊಬ್ಬರ ಬಳಸೋ ಅವಶ್ಯಕತೆ ಬುಳಂಗಲಲ್ಲಿ ಈ ಸಾವಯವ ಪದ್ಧತಿಗೆ ನಾವು ಮಾಡಬಹುದು. ಅದನ್ನ ತಾವು ಪ್ರತಿ ಎಕರೆ ತಿಪ್ಪೆ ಗೊಬ್ಬರ ಇರಬಹುದು ಸಾವಯವ ಗೊಬ್ಬರ ಎಷ್ಟೆಷ್ಟು ಹಾಕ್ತಾರೆ ಹಿಪ್ಪು ನೇರಳೆಗೆ? ವರ್ಷಕ್ಕೊಂದ್ 2 ಸಲ ಆಗ್ತೀವಿ, ವರ್ಷಕ್ಕೊಂದ್ 4 ಟ್ಯಾಕ್ಟ್ರಿ 5 ಟ್ಯಾಕ್ಟ್ರಿ ಇದು ಗೊಬ್ಬರ ಹಾಕ್ತಿವಿ ಎಲ್ಲ ಮಲ್ಬರಿಗೆ, ಒಂದ್ 2 ಸಲ ಆಗ್ತೀವಿ ಪ್ರತಿ ವರ್ಷ 2 ಸಲ ಆಗ್ತೀವಿ. ವಿಶೇಷವಾಗಿ ತಮ್ಮದು ಇಳುವರಿ ಎಷ್ಟು ಬರ್ತಾ ಇದೆ, ಏನಾದ್ರೂ ಇಳುವರಿ ಸತತವಾಗಿ ಒಂದೇ ರೀತಿ ಮೇಂಟೈನ್ ಆಗಿದೆ ಅಥವಾ ಹೆಚ್ಚು ಕಡಿಮೆ ಆಗ್ತಾ ಇದೆ ರೇಷ್ಮೆ ಗೂಡಿನ ಇಳುವರಿ? ರೇಷ್ಮೆ ಗೂಡಿನ ಇಳುವರಿ ನೋಡ್ರಿ ಅದ ನಾವು ಹೆಚ್ಚು ಕಡಿಮೆ ಏನಾಗೋದಿಲ್ಲ, ಒಮ್ಮೆ ಮೊಟ್ಟೆ ರೇಷ್ಮೆ ಮೊಟ್ಟೆ ಸ್ವಲ್ಪ ಏನಾರ ಮಿಸ್ಟೇಕ್ ಆಗಿ ಅಲ್ಲಿಂದ ಕೊಟ್ಟಾಗ ಅಂತ ಮೊಟ್ಟೆಗಳನ್ನ ರಿಟರ್ನ್ ಮಾಡಿ ಮಾಡಿ ಇಲ್ಲಿ ಸ್ಟಾಕ್ ಇಟ್ಟಿರ್ತಾರ ಇದ್ರಾಗ ಕೋಲ್ಡ್ ಸ್ಟೋರೇಜ್ನಾಗ ಮೊಟ್ಟೆನ, ಅವು 4-5 ತಿಂಗಳ 6 ತಿಂಗಳ ಆದ್ಮೇಲೆ ರಿಲೀಸ್ ಮಾಡ್ತಾರ ಅವನ್ನ. ಅಲ್ಲೇನಾದ್ರು ಸ್ವಲ್ಪ ಕೋಲ್ಡ್ ಸ್ಟೋರೇಜ್ನಾಗ ಏರ್ಪೇರ್ ಆಗಿತ್ತು ಅಥವಾ ಸ್ವಲ್ಪ ಮೊಟ್ಟೆಗಳು ಏನಾರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಪ್ಪ ಅಂದ್ರೆ ಅಂತವನ್ನ ಬೆಳೆಗಳು ಇಲ್ಲಿ ನಮ್ಮಲ್ಲಿ ಚಾಕಿ ಸೆಂಟರ್ಲಿಂದ ಅವು ಫೇಲ್ ಆಗಿಬಿಡ್ತಾವ. ಹಂಗಾದಾಗ ಸ್ವಲ್ಪ ಇಳುವರಿ ಮಟ್ಟ ಕಮ್ಮಿ ಆಗ್ತತೆ, ಆಮೇಲೆ ವಾತಾವರಣ ಸ್ವಲ್ಪ ಏರ್ಪೇರ್ ಆದಾಗ ಆಗ್ತತೆ ಸ್ವಲ್ಪ ವಾತಾವರಣ, ಒಮ್ಮೊಮ್ಮೆ ಕೋಲ್ಡ್ ಆತಿರ್ತದೆ, ಒಮ್ಮೊಮ್ಮೆ ಇದು ಟೆಂಪರೇಚರ್ ಜಾಸ್ತಿ ಆತಿರ್ತತೆ, ಗಾಳಿ ಕಟ್ ಆತಿರ್ತತೆ. ಆ ಟೈಮ್ನಾಗನು ಸ್ವಲ್ಪ ಗಾಳಿ ವಾತಾವರಣ ಚೆನ್ನಾಗಿ ಕೊಟ್ಟು ನಾವು ಸರಿಯಾಗಿ ಕಾಪಾಡಿದ್ರೆ ಇಳುವರಿ ಬರ್ತತೆ. ಇಳುವರಿ ದಿನ 60-70 ಕೆಜಿ ಅಂತ ಹೇಳುವ ಅದೇ ತೊಂದರೆ ಇಲ್ಲ ಬಂದ ಬರ್ತತೆ. ಈಗ ಒಂದು 5 ಎಕರೆ ರೇಷ್ಮೆ ಇತ್ತಂದ್ರೆ ಈಗ ಇತ್ತಾಗ ಸಾಕಷ್ಟು ಒಂದು ತಂತ್ರಜ್ಞಾನ ಬಂದಿದೆ, ಕೂಲಿ ಆಳಿಂದು ಎಷ್ಟು ಬರತ್ತಂತಿರ್ತಾವ, ಕಡಿಮೆ ಆಗಿದೆಯಾ ಕೂಲಿ ಆಳಿಂದ ಒಂದು ಸಮಸ್ಯೆ ರೇಷ್ಮೆ ಕೃಷಿಯಲ್ಲಿ ಇತ್ತೀಚೆಗೆ? ಇದಕ್ಕೇನ್ ಜಾಸ್ತಿ ಈಗ ಈ ಚಾಕಿ ಸೆಂಟರ್ ಗಳು ಆಗ್ಯಾವ, ಈ 2ನೇ ಹಂತ ತನ ಅಂದ್ರೆ 8 ದಿನ ಚಾಕಿ ಸೆಂಟರ್ ನೇರ ಬೇಯಿಸ್ಕೊಡ್ತಾರ, ಒಟ್ಟು ಒಂದ್ 30 ದಿವಸದ ಬೆಳೆ ಅದು. ಈಗ ಚಾಕಿ ಸೆಂಟರ್ ನೇರ ಬೇಯಿಸಿದ್ರೆ 22 ದಿನ ಉಳಿತೈತೆ, 22 ದಿನದಾಗ ನಿಮ್ಗ 15 ದಿನ ನೀವು ಸೊಪ್ಪು ಹಾಕಿ ಮೇಯಿಸ್ಬೇಕು, 23ನೇ ದಿನಕ್ಕೆ ಅದಕ್ಕೆ ಸ್ಪಿನ್ನಿಂಗ್ ಸ್ಟೇಜ್ ಬರ್ತತೆ, ಅದು ಗೂಡು ಕಟ್ಟಕ್ಕೆ ಬರ್ತತೆ, ಅದಾಗ ಒಂದ್ 7 ದಿನ ನೀವು ಗೂಡು ಕಟ್ತತೆ ಅದು. ಆಮೇಲೆ ಯಾವಾಗ 4-5 ದಿನ ಪಾಸ್ ಆಗುತ್ತಲ್ಲ 5ನೇ ಹಂತಕ್ಕೆ ಏನ್ ಬರ್ತಲ್ರಿ, ಆ ಟೈಮ್ನಾಗ ಸ್ವಲ್ಪ ಜಾಸ್ತಿ ಜನ ಒಂದ್ 3-4 ದಿನ ಜಾಸ್ತಿ ಬೇಕಾಗ್ತಾರ, ಮನೆಯವರ ನಿರ್ವಹಣೆ ಮಾಡ್ಕೊಂಡು ಸ್ವಲ್ಪ ಏನಾರ ಲೇಂಗ್ಸ್ ಜಾಸ್ತಿ ಇಟ್ಟಿದ್ರಪ್ಪ ಅಂದ್ರ ಒಂದ್ 4-6 ಮಂದಿನ ಒಂದ್ 5-6 ದಿನ ಮಟ್ಟಿಗೆ ಕರ್ಕೋಬೇಕು ಅಷ್ಟೇ, ಅಷ್ಟು ಕರ್ಕೊಂಡ್ರೆ ಆಗೋತ್ತೆ, ಈಗ ಮತ್ತೆ ಬೇಕಾಗಿಲ್ಲ ಜಾಸ್ತಿ. ಆಮೇಲೆ ಶೂ ಟ್ರೇರಿಂಗ್ ಬಂದವಲ್ಲ, ಈಗ ಮೊದಲೆಲ್ಲ ರೆಂಬೆ ಪದ್ಧತಿ ಮಾಡ್ತವಲ್ಲ, ಇದು ರೆಂಬೆ ಪದ್ಧತಿ ಕೂದಾಕ್ತಿವಿ ನಾವು. ಆಮೇಲೆ ಹಣ್ಣುಳ ಆಯ್ತಿದ್ರು, ಮೊದಲೆಲ್ಲ ಹಣ್ಣುಳ ಆಯ್ತಿದ್ರು ಇದಾಗ್ತದ್ವಿ ನಾವು, ಈಗೆಲ್ಲ ಚಂದ್ರಿಕೆ ಇಟ್ಬಿಡ್ತಾರ, ಚಂದ್ರಿಕೆಗೆ ತಾವೇ ಗೂಡು ಕಟ್ಕೊಂತಾವ ಏರಿ, ನಾವೇನ ಅದಕ್ಕೇನ ಅವಕ್ಕ ಹಣ್ಣುಗಳು ಆರಿಸಾಕದೇನಿಲ್ಲ, ಪ್ಲಾಸ್ಟಿಕ್ ಚಂದ್ರಿಕೆ ಇಟ್ಟು ಬಂದವಲ್ಲ ಅವೆಲ್ಲ ಇಟ್ಟು ಅದ್ರಲ್ಲೇ ಗೂಡು ಕಟ್ಕೊಂಡ್ಬಿಡ್ತಾವ. ಬಹಳ ಈಜಿ ಐತಿ ಈಗ, ಅವಾಗಿನ ನಾವು ನಮ್ದು 25% ಶ್ರಮ ಆಯ್ತು ಮೊದಲೇ ನಾವು ಸಾಕಿದ್ವಿ ಪುಟ್ಟಿ ಪುಟ್ಟಕ್ಕೆ ಸಾಕ್ತಕ್ಕಂಥದ್ದೇನು ವಿಧಾನ ಇತ್ತು, ಅದಕ್ಕೆ ಈಗ 25% ಉಳ್ದೈತಿ, 75% ನಮ್ಗ ಶ್ರಮ ಕಮ್ಮಿ ಆಗೈತಿ. ಅಂದ್ರೆ ಈಗ ಎಲ್ಲಾ ಒಂದು ಕೃಷಿಯನ್ನ ನೋಡಿದ್ರೆ ಈಗ ತೋಟಗಾರಿಕೆ ಬೆಳೆಗಳು ಬರ್ತವೆ, ಸಾಕಷ್ಟು ಬೇರೆ ಬೇರೆ ಬೆಳೆಗಳನ್ನ ರೈತರು ಬೆಳೀತಾ ಇದ್ದಾರೆ, ಅದನ್ನೆಲ್ಲ ನೋಡಿದ್ರೆ ರೇಷ್ಮೆ ಕೃಷಿ ಬಹಳ ಸರಳ ಮತ್ತು ಜಾಸ್ತಿ ಶ್ರಮ ಇಲ್ಲದಂತ ಹೇಳ್ತಿರತ್ತಾವ ಹೇಗೆ? ನೀವು 4 ಎಕರೆ ಮಾಡ್ಕೊಂಡ್ರೆ ತಿಂಗಳ ಒಂದೊಂದು 8 ಬೆಳೆ ತೆಗಿಬಹುದು ವರ್ಷಕ್ಕೆ, ನಾಲ್ಕು ಬೆಳೆ ಅದಕ್ಕೆ 4, 2 ಎಕರೆ ಬೇರೆ ಬೇರೆ ಮಾಡ್ಕೊಂಡ್ರೆ 2 ಅಂತ ಮಾಡ್ಕೊಂಡ್ರ ಒಂದ್ ಮನಿ ಕಟ್ಟಿಕೊಂಡ್ರೆ 8 ಬೆಳೆ ತಕ್ಕಬಹುದು ನೀವು, ಸರ್ತಿ 300 ಮೊಟ್ಟೆ ಮೇಯಿಸಿದ್ರ 2.5 ಕ್ವಿಂಟಲ್ ಗೂಡು ತೆಗಿಬಹುದ್ರಿ. ಹೌದು, 2.5 ಕ್ವಿಂಟಲ್ ಅಂದ್ರೆ ನಿಮ್ಗ ಈಗಿನ ರೇಟ್ ನೀವ್ ನೋಡಿರಿ, ನೀವೆಲ್ಲ ಮೊನ್ನೆ 1000 ತರ ಹೋಗಿತ್ತು, ಈಗ 800 ಐತ್ ರೇಟ್ ಈಗ. ಹೌದು, 2.5 ಕ್ವಿಂಟಲ್ ಅಂದ್ರೆ ಆಯ್ತು ನಿಮ್ಗೆ ಇಲ್ಲಿ 80,000, 80, 160, 2 ಲಕ್ಷ ಆಯ್ತು. 2 ಲಕ್ಷ ಆಯ್ತು, 2 ಲಕ್ಷ 2 ಲಕ್ಷ ನಿಮ್ ಬ್ಯಾಡ್ರ 5 ಅವ್ರ ಇಡೀರಿ ನೀವು ಬಾಳ ಅಂದ್ರೆ ಈಗ ಸ್ವಲ್ಪ ರೇಟ್ ಜಂಪ್ ಆಗೈತಿ, ವರ್ಷ 1000 ತರ ಹೋಗಿತ್ತು ರೇಟ್ ಅದು, 800, 900, 1000 ತರ ಹೋತು, 500 ರೂಪಾಯಿ ಅವರೇಜ್ ಹಿಡಿದ್ರು ನಿಮ್ಗೆ 2.5 ಕ್ವಿಂಟಲ್ಗೆ 1,25,000 ಆತಲ್ಲ. ಹೌದೌದೌದು, ಮತ್ತೆ 1,25,000 4 ಬೆಳೆ ಬರ್ತಾವ 2 ಎಕರೆಗೆ 4 ಬೆಳೆ ಬರ್ತಾವ, ಮತ್ತೆ 2 ಎಕರೆಗೆ 4 ಬೆಳೆ ಬರ್ತಾವ, ಆಮೇಲೆ ಅದ್ರದ್ದು ಇಕ್ಕಿ ಬರ್ತಾವ, ಅದ್ರದನ್ನ ಕಾಂಪೋಸ್ಟ್ ಮಾಡ್ಕೊಂಡ್ ಮತ್ತೆ ಒಳ್ಳೆ ಬಳಕೆ ಮಾಡಿ ಮರು ಬಳಕೆ ಮಾಡ್ಕೋಬಹುದು. ಆಮೇಲೆ ಸೊಪ್ಪು ಉಳಿತಪ್ಪ ಅಂದ್ರೆ ನಿಮ್ಗೆ ಅದೇ ಇವಕ್ಕೆಲ್ಲ ಕುರಿ ಆಡು ಯಾವ ಒಂದಿಷ್ಟು ಹಾಕಿ ಅಂದ್ರೆ ಅವಕ್ಕಾಗ್ತದೆ, ಮತ್ತೆ ನಿಮ್ಗೆ ಯಾವ್ದು ಔಷಧ ಹೊಡೆದನ ಇಲ್ಲ ಏನಿಲ್ಲ. ಮಾರ್ಕೆಟ್ ಅಂತೂ ನಿಮ್ಗೆ ರಾಮನಗರ ಗೂಡು ಮಾರಾಟಕ್ಕೆ ಹೋದ್ರಂದ್ರೆ ನೀವು ಮುಂಜಾನೆ ನೀವು ಹೋದ್ರಂದ್ರೆ ನೀವು ಸಂಜೆ ಮಧ್ಯಾಹ್ನಕ್ಕೆ ನಿಮ್ಗೆ ರೊಕ್ಕ ಸಿಕ್ಕಿಬಿಡ್ತಾವು. ಅಲ್ಲೇನು ತೊಂದ್ರೆ ಇಲ್ಲ ಮಾರಾಟದಲ್ಲಿ, ಏನು ತೊಂದ್ರೆ ಆನ್ಲೈನ್ ಮಾರ್ಕೆಟ್ ಆಗಿಬಿಡ್ತಾರಲ್ಲ, ಆನ್ಲೈನ್ಗೆ ಹಾಕ್ಬಿಡ್ತಾರ ದುಡ್ಡು. ಅಲ್ಲೇನು ಮೋಸ ವ್ಯಾಪಾರಗಳು ಏನಾಗಲ್ರಿ, ಏನಾಗಲ್ಲ. ಮಾರ್ಕೆಟ್ ಮಾರ್ಕೆಟ್ ಗವರ್ಮೆಂಟ್ ನ ಉಸ್ತುವಾರಿಗೆ ನಡೀತಿದ್ರಿ, ರೇಷ್ಮೆ ಇಲಾಖೆ ಅವ್ರ ಉಸ್ತುವಾರಿಗ ಅಲ್ಲೆಲ್ಲ ಬೀಟ್ ಇವ ಆತಾವ ಆನ್ಲೈನ್ ಬೀಟ್ ನಮ್ದು ಸ್ಕ್ರೀನ್ ನಾಗ ಬರ್ತಿರ್ತಾವ, ಹತ್ತರಿಂದ ಚಾಲು ಆಗ್ತದೆ, ಹತ್ತುವರೆಗೆ ಅದೇ ಬ್ಲಾಕ್ ಮಾಡ್ತಾರ. ಹತ್ತುವರೆಗೆ ನೀವು ನೋಡ್ಕೊಂಡ್ ನಿಮ್ಗೆ ಎಷ್ಟು ರೇಟ್ ಆಗಿರ್ತದೆ ಆ ರೇಟಿಗೆ ನೀವು ಕೊಡಬಹುದು, ಇಲ್ಲಕಂದ್ರೆ ಮರುದಿನ ಇದು ಮತ್ತೆ ಮತ್ತೆ ಹನ್ನೊಂದು ಗಂಟೆಗೆ ಮತ್ತೊಂದು ಬಿಟ್ ಆಗುತ್ತೆ ಎಣ್ಣೆ ಬಿಟ್ಟು, ಅದಕ್ಕೆ ಎಣ್ಣೆ ಬಿಟ್ಟಾಗ ಕೊಡಬಹುದು ನೀವು. ಮಾರ್ಕೆಟ್ ಇಂದ ಪ್ರಾಬ್ಲಮ್ ಇಲ್ಲ ಅದು ಕೊಟ್ಟ ನಾವು. ಈಗ ನೀವು ರೇಷ್ಮೆ ಒಂದ್ 1,000 ರೂಪಾಯಿ ಕೆಜಿ ಆಗೈತೆ ಅಂದ್ರೆ ಯಾರು ಸ್ಟ್ರೈಕ್ ಮಾಡಿದ್ರಿ? ಹೌದೌದು, ರೇಷ್ಮೆ ಸೀರೆ ಒಂದ್ 1,00,000 ರೂಪಾಯಿ ಮಾರಾಟ ಆಗತ್ತೆ ಅಂದ್ರೆ ಯಾರ ಸ್ಟ್ರೈಕ್ ಮಾಡ್ತಾರನ್? ಹೌದೌದು, ಯಾರು ಮಾಡಂಗಿಲ್ಲ. ಈಗ ನೀವ್ ಅದ ನೀವ್ ನೆಲ್ಲು ಹತ್ತಿ ಅಕ್ಕಿ ತೊಗರಿ ಬ್ಯಾಳೆ ಯಾವ ಇಯರ್ಲಿ ಎಲ್ಲ ಏ ಬೆಲೆ ಏರಿಕೆ ಆಗ್ಯಾವ ಅಂತೇಳಿ ಮುಖ್ಯ ಅಂತ ಹೇಳ್ತಾರ. ಹೌದು, ಇದನ್ನ ರೇಷ್ಮೆ ನಿಮ್ಗ ಒಂದ್ 1,000 ರೂಪಾಯಿ ಕೆಜಿ ಮಾರಾಟ ಆದ್ರೆ ಕೇಳಂಗಿಲ್ಲ. ಈ ರೇಷ್ಮೆ ಸೀರೆ 1,00,000 ರೂಪಾಯಿ ಮಾರಾಟ ಆದ್ರೆ ಯಾರು ಬಂದು ನಿಮ್ಗೆ ಇದನ್ನ ಸ್ಟ್ರೈಕ್ ಮಾಡೋದಿಲ್ಲ ಯಾರು. ಅಂದ್ರೆ ಪ್ರೊಡಕ್ಷನ್ ಕಡಿಮೆ ಇದೆ, ಬೇಡಿಕೆ ಜಾಸ್ತಿ ಇದೆ ನಮ್ಮ ರಾಷ್ಟ್ರದಲ್ಲಿ. ಇನ್ನು ಉತ್ಪಾದನೆ ಸಾಕಷ್ಟು ಆಗ್ಬೇಕು, ಯಾಕಂದ್ರೆ ನಮ್ಗೆ ಬಹಳ ಕೊರತೆ ಐತೆ ಅದನ್ನ. ಹೌದು, ರೇಷ್ಮೆ ಕೊರತೆ ಬಹಳ ಇದೆ. ಆಮದು ಮಾಡ್ಕೊಂತಾರ ಚೈನಾಲಿಂದ. ಚೈನಾ ಅತಿ ಹೆಚ್ಚು ಬೆಳಿತಕ್ಕಂತದ್ರ ರೇಷ್ಮೆ. ಹೌದೌದು, ಇಡೀ ರಾಷ್ಟ್ರ ಅದ, ಇಡೀ ನಮ್ಮ ಪ್ರಪಂಚದಾಗ. ಈಗ ಅಲ್ಲಿ 1ನೇ ಸ್ಥಾನದಾಗ ಅವ್ರ ಅದಾರ, 2ನೇ ಸ್ಥಾನದಾಗ ನಾವು ಇದೀವಿ. ಹೌದೌದು, ಆಮೇಲೆ ಉಳಿದಂತೆ ಯಾವ ದೇಶದಾಗನು ಇಲ್ಲ ರೇಷ್ಮೆ. ಮೊದ್ಲು ಜಪಾನ್ದಾಗಿತ್ತು, ಅಲ್ಲಿ ಇಲ್ಲ. ದಕ್ಷಿಣ ಕೊರಿಯಾಗ ಒಂದಿಟ್ಟು, ಆದ್ರೆ ಅದೆಲ್ಲ ಅಲ್ಲೆಲ್ಲ ಬಂದ್ ಮಾಡ್ಬಿಟ್ರು ಅವ್ರೆಲ್ಲ. ಅಲ್ಲಿಲ್ಲ, ಇಲ್ಲ ಹೊಟ್ಟೆಗೆ ರೇಷ್ಮೆ ಇಲ್ಲ. ಇನ್ನೂ ಸಾಕಷ್ಟು ಅವಕಾಶ ಇದಾವ ನಮ್ಮ ಮೇಲೆ. ನಮ್ಮಲ್ಲಿ ಕೊರತೆ ಐತೆ, ನಮ್ಗೆಲ್ಲ ಇಂಪೋರ್ಟ್ ಮಾಡ್ಕೊಂತಾರೆ ಇವ್ರು ಚೈನಾಲಿಂದ. ಅಷ್ಟು ಮಾಡ್ಕೊಂಡ್ರೆ ಇಷ್ಟು ಇಷ್ಟು ಬೇಡಿಕೆ ಐತೆ ಅದಕ್ಕೆ. ಅಂದ್ರೆ ನಿಮ್ಮ ವಿಚಾರದಲ್ಲಿ ಒಬ್ಬ ರೈತ ಒಂದ್ 4 ಎಕರೆ 5 ಎಕರೆ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ರೀತಿಯಿಂದ ಜೀವನ ಮಾಡಬಹುದು ರೇಷ್ಮೆ ಕೃಷಿ. ಜೀವನ ಮಾಡಬಹುದು, ಏನ್ ಪ್ರಶ್ನೆ ಇಲ್ಲ. ಆಮೇಲೆ ಸಬ್ಸಿಡಿನ ಬಾಳ ಕೊಡ್ತಾರಲ್ಲ, ಈಗ ಎಕರೆಗೆ 37,500 ರೂಪಾಯಿ ಪ್ಲಾಂಟೇಶನ್ ಕೊಡ್ತಾರ ಈಗ ಒಂದ್ ಎಕರೆಗೆ ಇಲಾಖೆಯವರು. ಆಮೇಲೆ ಎಸ್ಸಿ ಎಸ್ಟಿಗೆ 45,000 ರೂಪಾಯಿ ಕೊಡ್ತಾರ. ಮನಿ ಕಟ್ಟಾಕ 3,00,000 ಕೊಡ್ತಾರ. ಆಮೇಲೆ ಜನರಲ್ಗೆ, ಆಮೇಲೆ ಎಸ್ಸಿ ಎಸ್ಟಿಗೆ 360 ಕೊಡ್ತಾರ. ಒಂದ್ ಎಕ್ಟ್ರಿಗೆ 1,00,000 ಇದನ್ನ ಕೊಡ್ತಾರ ಡಿಪ್ಪಿಗೆ, ಒಂದ್ ಎಕ್ಟ್ರಿಗೆ ಹನಿ ನೀರಾವರಿ ಮಾಡ್ಕೊಳ್ಳಿಕ್ಕೆ. ಪ್ಯಾಕೇಜ್ ಸೆಂಟ್ರಿಗೆ ಒಂದ್ 1,000 ರೂಪಾಯಿ ಕೊಡ್ತಾರ, ಒಂದು 100 ಲೆಂಗ್ಸ್ಗೆ. ಆಮೇಲೆ ಇದಕ್ಕ ರೇಷ್ಮೆ ಮಾರಾಟ ಗೂಡು ಮಾರಾಟಕ್ಕೆ ಹೋಗ್ತೀವಲ್ಲ ನಾವು, ಒಂದು ಕೆಜಿಗೆ 10 ರೂಪಾಯಿ ಕೊಡ್ತಾರ. ಮಾರಾಟಕ್ಕೂ ಒಂದ್ ಕೆಜಿಗೆ 10 ರೂಪಾಯಿ, ಕೆಜಿಗೆ 10 ರೂಪಾಯಿ ಕೊಡ್ತಾರ. ಓಹೋ, ಇಷ್ಟೆಲ್ಲಾ ಸೌಲಭ್ಯ ಅದಾವ ಬೇಕಾದಷ್ಟು. ಆಮೇಲೆ ರೈತರು ಅವ್ರ ಇಲಾಖೆಯವರು ಬಹಳಷ್ಟು ಬಂದ್ ಅವರೆಲ್ಲ ನಮ್ಗ ಗೈಡ್ ಮಾಡ್ತಾರ ಬೆಳೆಯಕ. ಬಹಳ ಅನುಕೂಲತೆ ಐತೆ ಅದಕ್ಕೆ ರೇಷ್ಮೆ ಬೆಳೆಗಾರರಿಗೆ. ಈ ಅದ್ರ ಉಪಯೋಗ ತಗೋಬೇಕು ರೈತರು. ಆಮೇಲೆ ಯಾವಾಗ ಒಂದ್ಸಲ ಒಂದ್ಸಲ ರೇಟ್ ಕಮ್ಮಿ ಆಯ್ತು ಅಂದ್ರೆ ರೈತರು ತಾಳ್ಮೆ ತಾಳ್ಮೆ ಕಿತ್ತಾಕ್ಬಿಡ್ತಾರೆ ಅವರು. ಹೌದೌದು, ಈ ಆಮೇಲೆ ರೇಟ್ ಜಾಸ್ತಿ ಆದ್ಮೇಲೆ ಮತ್ ಮಿಡಿತಾರ ಏ ರೇಷ್ಮೆ ಕಿತ್ತಾಕ್ಬಿಟ್ಟಪ್ಪ ಅಂತ. ಹೌದೌದು, ಈ ರೀತಿ ಮಾಡಬಾರ್ದು. ಈ ಕಂಟೆ ಸತತವಾಗಿ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಇವರು. ಹೌದೌದು, ನಿಮ್ಗೇನಾದ್ರೆ ನೀವು ಒಂದ್ ಹೇಳ ರೇಟ್ ಕಮ್ಮಿ ಆದ್ರೆ ನೀವು ಕುರಿ ಆಡ ಮೇಷನ್ ಕಳಿಸಿ ಉಪಯೋಗ ಮಾಡ್ಕೊಳ್ರಿ. ಕುರಿ ಆಡಿಗೆ ಮೇವ್ಗಾಗಿ ಉಪಯೋಗ ಮಾಡ್ಕೇರಿ. ಅದನ್ನ ಯಾ ಕಿತ್ತೆ ಹಾಕ್ತಾರಿ? ಏನ್ ಬದ್ದಿ ಯಾರು ಯಾವ ಬೆಳೆಗರು ಎಲ್ಲದ್ರಾಗ ಪ್ಲಸ್ ಮೈನಸ್ ಇದ್ದೇ ಇರ್ತದೆ. ಯಾವ್ದ ತಗೊಳ್ರಿ ನೀವು? ಎಲ್ಲ ಓಸು ಏನು ಒಮ್ಮೆಗೆ ರೇಟ್ ಜಂಪ್ ಆಗಿರ್ತಾವನ್ನೆಲ್ಲವು. ಎಲ್ಲವೂ ಇಳಿತಾರನು ಬರ್ತಾವ, ಏರಿನೂ ಇರ್ತಾವ. ಎಲ್ಲಾ ಮಾರ್ಕೆಟ್ ನಾಗ ಎಲ್ಲಾ ಇರ್ತದೆ ಏರ್ ಪೇರ್, ಅದೆಲ್ಲ ಬೆಳೆಗನ ಇರ್ತದೆ. ತಾಳ್ಮೆ ಇರ್ಬೇಕು ಅಷ್ಟೇ ರೀ. ತಾಳ್ಮೆ ಇದ್ರೆ ಅವ್ರು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋದ್ರೆ ರೇಷ್ಮೆ ಒಳ್ಳೆ ಲಾಭದ ಬೆಳೆಯಿದ್ರಿ. ಈಗ ತಾವು ಸಾಕಷ್ಟು ರೇಷ್ಮೆ ಕೃಷಿಯಲ್ಲಿ ಅನುಭವ ಇದ್ದಂತ ರೈತರು, ಲಿಂಗಸೂರು ತಾಲೂಕಿನಲ್ಲಿ ಮಾತ್ರ ವರ್ಷದಿಂದ ವರ್ಷಕ್ಕೆ ಏರಿಯಾ ಜಾಸ್ತಿ ಇರ್ತದೆ, ಆದ್ರೆ ಉಳಿದ ತಾಲೂಕುಗಳಲ್ಲಿ ಆ ಮಟ್ಟದಲ್ಲಿ ರೇಷ್ಮೆ ಕೃಷಿ ಏನು ಹಿಪ್ಪುನ ಹೇಳಿ ಏರಿಯಾ ಜಾಸ್ತಿ ಆಗ್ತಾ ಇಲ್ಲ, ಏನು ಕಾರಣ ಕೊಡ್ತಿರ್ತಾವ? ಅಲ್ಲೆಲ್ಲ ನೋಡ್ರಿ, ಈ ಕಡೆ ಸಿಂಧೂರ್ ತಾಲೂಕ ಆ ಕಡೆ ಎಲ್ಲ, ಈಗ ಮಾನವಿ ತಾಲೂಕ್ ಆದಾಗ ಅಲ್ಲೆಲ್ಲ ನೀರಾವರಿ ಜಾಸ್ತಿ ಅದಾವಲ್ಲ, ಭತ್ತ ಬೆಳಿತಾರಲ್ಲ ಅವರು. ಆ ಭತ್ತದ ಬಗಲಾಗ ಔಷಧ ಗಿಷಧ ಜಾಸ್ತಿ ಹೊಡಿತಾರ ಅವರು. ಅಂದ್ರೆ ಔಷಧ ಸಿಂಪರಣೆ ಇರಬಾರ್ದು ಸಮೀಪ ಸಿಂಪರಣೆ ಏನಾಗತ್ತಾ ಅಲ್ಲೆಲ್ಲ, ಅದಕ್ಕೆ ಅವ್ರಿಗೆ ಅದ ವಿಷ ಕುಂತಿ ಅಂದ್ರೆ ಮತ್ತೆ ಅದ ಮೇಸಕ ಹುಳ ಸತ್ತು ಹೋಗ್ತಾವು. ಹಂಗಾಗಿ ಈ ಸ್ವಲ್ಪ ನೀವು ಅದನ್ನ ಸೇಫ್ಟಿ ಮೇಜರ್ ಇಟ್ಕೊಂಡ್ ಕಳಿಸಿ ಮಾಡಿಕಂದ್ರ ಆಗತ್ತ. ನಿಮ್ಮ ಹೊಲ್ದ ನಿಮ್ಮ ಹೊಲ ಹೆಂಗೈತೆ ಏನು, ಆಮೇಲೆ ಇದೆ ನೀರಾವರಿ ಬೋರ್ವೆಲ್ ನೀರಾವರಿ ಬಾವಿ ನೀರಾವರಿ ಇದ್ರೆ ಬಹಳ ಚೆನ್ನಾಗಿರ್ತದೆ. ಡ್ಯಾಮಿನ ಇರಿಗೇಷನ್ ಇರ್ತಾವಲ್ಲ, ಅವೆಲ್ಲ ಏನೋ ಬೇರೆ ಬೇರೆ ಬೆಳೆ ಬೆಳಿತಿರ್ತಾರ, ಅದ ಔಷಧ ಹೊಡಿತಾರ ಅವ್ರ ಮತ್ತೆ ಅವೆಲ್ಲ ಪ್ರಾಬ್ಲಮ್ ಆಗತ್ತೆ. ಅದಕ್ಕಾಗಿ ಹಂಗಾಗಿ ನಮ್ ಲಿಂಗಸೂರು ತಾಲೂಕಂದ್ರೆ ಸ್ವಲ್ಪ ಏರಿಯಾ ಪಂಪ್ಸೆಟ್ ಏರಿಯಾ ಬಹಳ ಐತೆ. ಹೌದು, ಹಂಗಾಗಿ ಬೋರ್ವೆಲ್ ಪಂಪ್ಸೆಟ್ ಏರಿಯಾ ಬಹಳ ಇರೋದ್ರಿಂದ ನಮ್ಮಲ್ಲಿ ರೇಷ್ಮೆ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಮಾಡಾಕತ್ತಾರ. ನಿಮ್ಮ ರೇಷ್ಮೆ ಕೃಷಿ 40 ವರ್ಷದ ಅನುಭವ, ರೇಷ್ಮೆ ಕೃಷಿ ಸಾಕಷ್ಟು ಕೈ ಹಿಡಿದಿದೆ ನಿಮ್ಗೆ? ಕೈ ಹಿಡೋದು ಅದರಿಂದ ನಾವು ಬಹಳಷ್ಟು ಡೆವಲಪ್ ಆಗಿ ಬಿಡ್ರಿ. ಪ್ರಶ್ನೆ ಇಲ್ಲ. ಇನ್ನು ಏನು ಒಂದು ಕೊರತೆಗಳು ಎದ್ದು ಕಾಣಿಸ್ತದೆ ರೈತರು ಇನ್ನು ರೇಷ್ಮೆ ಕೃಷಿಯನ್ನ ಮಾಡುವಂತವ್ರಿಗೆ ಏನು ಕೊರತೆಗಳು ಕಾಣಿಸ್ತಾ ಇದೆ, ಏನಾದ್ರು ಸಮಸ್ಯೆಗಳು ಕೊರತೆಗಳು? ಕೊರತೆ ಅಂದ್ರೆ ಏನಿಲ್ಲರಿ, ಕೊರತೆ ಮಾರ್ಕೆಟ್ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟಾ ರಾಮನಗರ. ಅದೇನ್ ದೂರ ಅಂತಂದ್ರೆ ಏನಲ್ಲ, ನಮ್ಗೇನ ಅದೇನು ಹೋಗ್ತಿ, ರಾತ್ರಿ ಹೋಗ್ತಾರ, ಬೆಳತನ ಹೋಗ್ತಾರ, ಮತ್ತೆ ಮುಂಜಾನೆ ಮಾರ್ಕೆಟ್ ಅಂತಾರ, ಮತ್ತೆ ರಾತ್ರಿ ಬಂದ್ಬಿಡ್ತಾರ. ಲಿಂಗಸೂರ್ ಮಾರುಕಟ್ಟೆ ಪ್ರಾರಂಭ ಮಾಡಿದ್ರು ಆದ್ರೆ ನಡೀಲಿಲ್ಲ, ಅದು ಬಾಧಿಲ್ಲ. ಮಾರ್ಕೆಟ್ ಎಲ್ಲ ಕಡೆ ಮಾಡ್ಯಾರ, ಆದ್ರೆ ಖರೀದಿದಾರ ಬೇಕಲ್ರಿ ಇಲ್ಲಿ. ಹೌದೌದು, ಖರೀದಿದಾರ ಇಲ್ಲ ಮಾರ್ಕೆಟ್ ತಗೊಂಡ್ ಏನ್ ಮಾಡ್ಬೇಕು ಹೇಳ್ರಿ? ಇಲ್ಲೇ ಖರೀದಿದಾರ ಬರ್ಬೇಕಲ್ಲ, ಅಲ್ಲಿ ಅಂದ್ರೆ ಕಾಂಪಿಟೇಷನ್ ವ್ಯಾಪಾರ ಐತೆ ಅಲ್ಲಿ ರಾಮನಗರದಾಗ. ಸಾಕಷ್ಟು ಇಲ್ಲರ್ಸ್ಗಳದಾರ, ಅವರೆಲ್ಲ ಪೈಪೋಟಿ ಮೇಲೆ ಖರೀದಿ ಮಾಡ್ತಾರ ಗೂಡ್ನ. ಹಂಗಾಗಿ ಅಲ್ಲಿ ರೇಟ್ ಬರ್ತತೆ, ಬದ್ಲಿ ಕಡೆ ರೇಟ್ ಸಿಗಲಿಲ್ಲ ನಿಮ್ಗ. ಹೌದೌದು, ಅದೇನದ ಒಂದ ಪ್ರಾಬ್ಲಮ್, ಮತ್ತೆ ಉಳಿದಂತೆ ಏನು ಪ್ರಾಬ್ಲಮ್ ಇಲ್ಲ, ಯಾವ್ದು ಪ್ರಾಬ್ಲಮ್ ಇಲ್ರಿ. ಒಳ್ಳೇದು ಮಲ್ಲೇಶ್ಗೌಡ್ರೆ, ಕೊನೆಯದಾಗಿ ರೈತರಿಗೆ ಏನು ಕಿವಿ ಮಾತು ಹೇಳ್ತೀರಿ? ರೇಷ್ಮೆ ಕೃಷಿಯನ್ನ ಮಾಡ್ಬೇಕು ನಾನು ಅನ್ನುವಂತ ರೈತರಿಗೆ ನಿಮ್ಮ ಕಿವಿ ಮಾತು ಏನು? ಮಾಡ್ರಂತ ಹೇಳಿದ್ರಿ, ನಾವೆಲ್ಲ ಮಾಡಕ ಬಹಳಷ್ಟು ಮಂದಿಗೆ ಪ್ರಚೋದನೆ ಕೊಡ್ತೀವಿ, ಬಂದವರಿಗೆಲ್ಲ ಹೇಳ್ತೀವಿ ನೋಡ್ರಿ, ರೇಷ್ಮೆ ಮಾಡ್ರ, ಬಾ ರೇಷ್ಮೆ ಮಾಡೋದ್ರಿಂದ ನಿಮ್ಗ ಒಳ್ಳೆ ಲಾಭದಾಯಕ ಬೆಳೆ, ರೊಕ್ಕದ ಬೆಳೆ, ಒಂದ್ ಪಗಾರ ಇದ್ದಂಗ ನೌಕರದಾರಿ ಹೆಂಗ ನಿಮ್ಗ ಇದು ಸಿಗುತ್ತಾ ಆ ರೀತಿ ನಿಮಗೂ ಸಿಗ್ತತೆ. ಹ್ಮ್, ನಾವು ಎಲ್ಲರಿಗೆ ಬಂದ ರೈತರಿಗೆ ಎಲ್ಲರಿಗೂ ತಿಳಿಸಾಕತ್ತೀವಿ. ಮತ್ತೆ ನಾನು ಈ ನಿಮ್ಮ ಆಕಾಶವಾಣಿ ಮೂಲಕ ಹೇಳಬೇಕಾದ್ರು, ನಾನು ಮುಂದೆ ರೇಷ್ಮೆ ಮಾಡ್ರಿ, ಬಹಳಷ್ಟು ಬೇಡಿಕೆ ಐತೆ ನಮ್ ದೇಶದಾಗ. ನಮ್ ದೇಶದಾಗ ಉತ್ಪಾದನೆ ಕಮ್ಮಿ ಐತೆ, ಅದು ಯಾಕ ಬೇರೆ ದೇಶದಿಂದ ಆಮದು ಮಾಡ್ಕೊಂತಾರ. ಹಿಂಗಾಗಿ ನೀವು ಅದನ್ನ ಮಾಡಿದ್ರೆ ನಿಮ್ಗೆ ಒಳ್ಳೆ ಲಾಭದಾಯಕ ಬೆಳೆ, ನೀವು ನಿಮ್ಮ ಆರ್ಥಿಕವಾಗಿ ನೀವು ಮುಂದೆ ಬರ್ತೀರಿ, ತೊಂದ್ರೆ ಇದೆ ಆರ್ಥಿಕವಾಗಿ ನಿಮ್ಗೆ ಒಳ್ಳೆ ಒಂದು ಸದೃಢ ಆಗುತ್ತೆ ಅಂತೇಳಿ ನಾವು ಹೇಳಕ್ ಇಷ್ಟ ಪಡ್ತೇವೆ ನೋಡ್ರಿ. ಒಳ್ಳೇದು ಮಲ್ಲೇಶ್ ನೋಡ್ರಿ, ಇದುವರೆಗೆ ನಿಮ್ಮ ರೇಷ್ಮೆ ಕೃಷಿ ಆಧಾರಿತ ಸಮಗ್ರ ಕೃಷಿ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ರೈತರೊಂದಿಗೆ ಹಂಚಿಕೊಂಡೋದಕ್ಕೆ ಎಲ್ಲಾ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಟ್ಟೂರು ಗ್ರಾಮದ ಪ್ರಗತಿಪರ ರೈತ ಮಲ್ಲೇಶ್ ಗೌಡ ಪಾಟೀಲ್ ಅವರಿಂದ ರೇಷ್ಮೆ ಆಧಾರಿತ ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿದ್ದೀರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ ಅಬ್ ಭೋಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಈಗ ಕೇಳಿ ಮಾನ್ವಿ, ರಾಯಚೂರು ಹಾಗೂ ಲಿಂಗಸೂರು ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೀಗಿದೆ. ಮೊದಲಿಗೆ ಮಾನ್ವಿ ಮಾರುಕಟ್ಟೆ ಪೇಟೆ ಧಾರಣೆ. ಭತ್ತ, ಹೊಸ ಸೋನ ಮಸೂರಿ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1,925 ರೂಪಾಯಿ. ಹಳೆ ಸೋನ ಮಸೂರಿ ಭತ್ತ ಕನಿಷ್ಠ 1,925 ರೂಪಾಯಿಯಿಂದ ಗರಿಷ್ಠ 2,802 ರೂಪಾಯಿ ಪ್ರತಿ ಕ್ವಿಂಟಾಲಿಗೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ಪೇಟೆ ಧಾರಣೆ. ಜವಾರಿ ಕಡಲೆಕಾಳು ಕನಿಷ್ಠ 4,209 ರೂಪಾಯಿಯಿಂದ 4,770 ರೂಪಾಯಿ. ಹತ್ತಿ ಹೈಬ್ರಿಡ್ 44 9,800 ರೂಪಾಯಿಯಿಂದ 11,500 ರೂಪಾಯಿ. ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 5,629 ರೂಪಾಯಿ. ನೆಲಗಡಲೆ, ಶೇಂಗಾ, ಗುಂಗ್ರಿ 4,189 ರೂಪಾಯಿಯಿಂದ 6,296 ರೂಪಾಯಿ. ಈರುಳ್ಳಿ 450 ರೂಪಾಯಿಯಿಂದ 1,011 ರೂಪಾಯಿ. ಸೋನಾ ಮಸೂರಿ ಭತ್ತ 1,419 ರೂಪಾಯಿಯಿಂದ 1,891 ರೂಪಾಯಿ. ಕೆಂಪು ತೊಗರಿ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ 4,051 ರೂಪಾಯಿಯಿಂದ ಗರಿಷ್ಠ 6,153 ರೂಪಾಯಿ. ಇನ್ನು ಲಿಂಗಸೂರು ಪೇಟೆ ಧಾರಣೆ. ಸಜ್ಜೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 2,310 ರೂಪಾಯಿ. ಕಡಲೆಕಾಳು ಆವರೇಜ್ ಕನಿಷ್ಠ ಮತ್ತು ಗರಿಷ್ಠ 4,710 ರೂಪಾಯಿ. ನೆಲಗಡಲೆ, ಶೇಂಗಾ

ತಕ್ಷಣ ನಿಮ್ಮ ಸ್ಥಳೀಯ ಪಶು ವೈದ್ಯರನ್ನ ಕಾಣಬೇಕು. ಇನ್ನು ದನದ ಕೊಠಡಿಯನ್ನ ಶುದ್ಧ ನೀರಿನಿಂದ ಶುಚಿಗೊಳಿಸಿ ನೆಲ ಮತ್ತು ಗೋಡೆಗಳನ್ನು ಸುಣ್ಣದ ದ್ರಾವಣದಿಂದ ಉಪಚರಿಸಬೇಕಾಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನ ಆದಷ್ಟು ನೆರಳಿನಲ್ಲಿ ಬಿಡಬೇಕು, ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನ ತುಳೆಯಬೇಕು. ಕೇಳಿರಲಾರ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳಿದ್ರಲ್ಲ, ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ ನಿಂಬೆ ಬೆಳೆಯಲ್ಲಿ ಬರುವ ಕೀಟಗಳು ಮತ್ತು ನಿರ್ವಹಣೆ ಕ್ರಮಗಳು ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಂಬೆ ಬೆಳೆಗೆ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಲಿಂಬು ಬೆಳೆಯ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಮೊದಲೆಲ್ಲ ಭಾಳ ಇತ್ತು, ಇತ್ತೀಚೆಗೆ ಕಡಿಮೆ ಆಗಿದಂತಕ್ಕಂಥ ವಿಚಾರ ನಾವು ಕೇಳ್ತಾ ಇದ್ದೀವಿ. ಆದರೆ ಅಲ್ಲಲ್ಲಿ ಈಗ ರೈತರು ಲಿಂಬೆ ಗಿಡ ಹಾಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಜೊತೆಗೆ ಈಗಾಗಲೇ ಅಲ್ಲಲ್ಲಿ ಸಾಕಷ್ಟು ಪ್ರದೇಶ ಇದೆ ನಮ್ಮ ಲಿಂಗಸೂರು ಭಾಗದಲ್ಲಿರ್ಬೋದು, ದೇವದುರ್ ಭಾಗದಲ್ಲಿ. ಇಲ್ಲಿ ಮುಖ್ಯವಾದಂಥ ಕೀಟಗಳು ಯಾವ್ಯಾವ ಬರ್ತದ್ದು ಲಿಂಬೆ ಬೆಳೆಯಲ್ಲಿ? ಸರ್, ಲಿಂಬೆ ಬೆಳೆಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಕೀಟ ಅಂತಂದರೆ ನಮ್ಮ ಲೀಫ್ ಮೈನರ್ ಅಂತ ಹೇಳ್ತೀವಿ. ಎಲೆಗಳ ಇದರಲ್ಲಿ ಡೇಟ್ನಲ್ಲಿ ಅದು ರಂಧ್ರವನ್ನು ಮಾಡಿಕೊಂಡು ಅಥವಾ ಎಲೆಗಳ ಡೇಟಲ್ಲಿ ಮೈನ್ ಆಗುತ್ತೆ, ಅದು ಒಂದು ಥ್ರಿಪ್ಸ್ ನುಷಿ ಬರುತ್ತೆ. ಥ್ರಿಪ್ಸ್ ನುಷಿ ಬರುತ್ತೆ ಎಲೆಗಳ ಮೇಲೆ, ಯಥೇಚ್ಛವಾಗಿ ಕಾಯಿಗಳ ಮೇಲೆ ಅದು ಕೆರ್ಕೊಂಡು ತಿನ್ನೋದ್ರಿಂದ ಮಚ್ಚೆ ಆದಂಗೆ ಆಗ್ತದೆ ಅಥವಾ ಕಜ್ಜಿ ಕಂಡಂಗೆ ಆಗ್ತದೆ. ಅದಕ್ಕೆ ಫ್ರೂಟ್ ಸ್ಕ್ಯಾಬಿಂಗ್ ಫ್ರೂಟ್ ಸ್ಕೇರಿಂಗ್ ಅಂತಾನು ಅಂತಾರೆ. ಆಮೇಲೆ ಹಿಟ್ಟು ತೆಗಣೆ ಬರುತ್ತೆ. ಸೊ ನಂತರ ಒಂದು ಇದು ಬರುತ್ತೆ ನಮಗೆ, ಎಲೆ ತಿಂತಕ್ಕಂಥ ಕೀಟ ಒಂದು ಬರುತ್ತೆ, ಅದೊಂದು ಬರುತ್ತೆ. ಬಟ್ ಇವೆಲ್ಲವನ್ನು ನಿಂಬೆ ಮೇಲೆ ಹೆಚ್ಚಿನ ಹಾನಿಯೇನು ಮಾಡೋದಿಲ್ಲ. ಹಾ, ಈ ಎಲೆ ತಿಂತಕ್ಕಂಥ ಕೀಟ ಸಿಟ್ರಸ್ ಬಟರ್ಫ್ಲೈ ಅಂತ ಕರಿತೀವಿ ನಾವು, ಅದು ಎಲೆಯನ್ನೇ ತಿನ್ನುತ್ತೆ. ಅದು ಯಾವಾಗ ನಾವು ನಾರ್ಮಲಿ ಅದು ಚಿಗುರು ಬರುತ್ತೆ ನೋಡಿ ಸರ್, ಟೂನ್ ಮಾಡಿ ಮತ್ತೆ ಹೊಸ ಚಿಗುರು ಬರುತ್ತಲ್ಲ, ಅವಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ಹಾನಿ ಮಾಡುತ್ತೆ. ಬಟ್ ಆದರೆ ಯಾವುದೋ ಒಂದು ನಾವು ಬೇವಿನ ಮೂಲದ ಕೀಟನಾಶಕವನ್ನು ಹೊಡೆದ್ರೆ ಹೋಗ್ಬಿಡುತ್ತೆ, ಅಥವಾ ಬಹಳ ಅಂತಂದ್ರೆ ಅಸಿಫೇಟ್ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಿದ್ರೂ ಸಹಿತ ಹೋಗುತ್ತೆ. ಮುಖ್ಯವಾಗಿ ಯಾವಾಗ ಸ್ವಲ್ಪ ಒಣ ಹವೆ ಇತ್ತು ಅಂತಂದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಥ್ರಿಪ್ಸ್ ನುಷಿ ಬಾಧೆ ಜಾಸ್ತಿ ಆಗ್ತದೆ. ಇದು ಎಲೆ ಜಾಸ್ತಿ ಡ್ಯಾಮೇಜ್ ಮಾಡಿದ್ರು ಎಲೆಗೆ ನಮಗೇನು ಅಂತ ಇದು ಪರಿಣಾಮ ಆಗಲ್ಲ. ಬಟ್ ಯಾವಾಗ ಕಾಯಿಗಳ ಮೇಲೆ ಸ್ವಲ್ಪ ಕೆರೆದು ರಸವನ್ನು ಹೀರೋದ್ರಿಂದ ಏನಾಗುತ್ತೆ ಅಂದರೆ ಅದು ಮಚ್ಚೆ ಬರುತ್ತೆ ಅಥವಾ ಒಂಥರ ಕಜ್ಜಿ ಥರ ಆಗೋದ್ರಿಂದ ಏನು ಕ್ವಾಲಿಟಿ ಮೇಲೆ ಅಷ್ಟೇನು ಪರಿಣಾಮ ಆಗಲ್ಲ. ಬಟ್ ಏನಾಗುತ್ತೆ ಮಾರ್ಕೆಟಲ್ಲಿ ಅದನ್ನ ಅಂತ ಹಣ್ಣುಗಳನ್ನ ನೋಡಿದ್ರೆ ಗ್ರಾಹಕರು ತಗೊಳ್ಳೋ ಅಟ್ರಾಕ್ಷನ್ ಪವರ್ ಕಡಿಮೆ. ಇದು ನಂತರ ಬರ್ತಕ್ಕಂಥದ್ದು ಅಂದರೆ ಹಿಟ್ಟು ತಿಗಣೆ. ಇದು ಕ್ರಮೇಣವಾಗಿ ಯಾಕಂದರೆ ಅನೇಕ ವರ್ಷಗಳ ಕಾಲ ನಿಂಬೆ ಇರೋದ್ರಿಂದ ಇದು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಯಾವಾಗ ಪ್ರೂನ್ ಮಾಡಿದಾಗ ಕಡಿಮೆ ಆಗ್ತದೆ, ಮತ್ತೆ ಚಿಗುರು ಬಂದಾಗ ಮತ್ತೆ ಬರ್ತದೆ. ಯಾಕಂತಂದರೆ ಭೂಮಿಯಲ್ಲಿ ಅಥವಾ ಅದೇನು ಕಾಂಡದಲ್ಲಿ ಬಾರ್ಕ್ ಅಂತ ಏನು ಹೇಳ್ತೀವಿ ತೊಗಟೆಯಲ್ಲಿ ಇದು ಅಡಿಗೆ ಸೂಪ್ತಾವಸ್ಥೆಯಲ್ಲಿ ಹೋಗುತ್ತೆ ಮತ್ತೆ ಬರ್ತದೆ ಸರ್. ಕ್ರಮೇಣವಾಗಿ ರಸ ಇರೋದ್ರಿಂದ ಎಲೆಗಳೆಲ್ಲ ಮುದುಡ್ಕೊಂಡು ಹೋಗೋದು, ಸಕ್ಕರೆ ಪದಾರ್ಥ ಬಿಟ್ಟೋದ್ರಿಂದ ಕರಿ ಬೂಜ್ ಬೆಳೀತಕ್ಕಂಥದ್ದು ಆಗುತ್ತೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಹಾನಿ ಆಗುತ್ತೆ. ಬಟ್ ಒಟ್ಟಾರೆ ನಿಂಬೆ ಮೇಲೆ ಕೀಟಗಳ ಬಾಧೆ ಸ್ವಲ್ಪ ಕಡಿಮೆ ಆದ್ರೂ ಇದ್ರೂ ಸಹಿತ ಅದನ್ನು ನಾವು ನಾರ್ಮಲ್ ನಾವು ಬೇವಿನ ಕಷಾಯ ಬೇವಿನ ಮೂಲದ ಕೀಟನಾಶಕ ಅಥವಾ ಕೆಮಿಕಲ್ಸಿಂದ ಕೀಟನಾಶಕದಿಂದ ಕಂಟ್ರೋಲ್ ಮಾಡ್ಬೋದು. ನಿಂಬೆ ಹೊರತುಪಡಿಸಿ ನಿಂಬೆ ಜಾತಿಗೆ ಬೆಳೆತಕ್ಕಂಥ ಕೆಲವೊಂದು ಬೆಳೆಗಳಿದಲ್ಲ ಸರ್, ಮೋಸಂಬಿ ಇರ್ಬೋದು, ಸಂತ್ರ ಇರ್ಬೋದು ಅಥವಾ ಪೊಮೆಲೋ ಇರ್ಬೋದು, ಇವಕ್ಕೆ ಯಥೇಚ್ಛವಾಗಿ ಈ ಕೀಟಗಳ ಜೊತೆಗೆ ಈ ಫ್ರೂಟ್ ಸಕಿಂಗ್ ಮಾತ್ ಬರ್ತದೆ. ಹಣ್ಣು ರಸ ಇರತಕ್ಕಂಥ ಒಂದು ಪತಂಗ ಫ್ರೂಟ್ ಸಕಿಂಗ್ ಮಾತ್ ಅಂತ ಹೇಳ್ತೀವಿ. ಹಾ, ಇದು ತುಂಬಾ, ಯಾಕಂದ್ರೆ ಯಾವುದೇ ಹಣ್ಣು ಬೆಳೆ ಮೇಲೆ ಮಾಗ್ತಾ ಇರ್ತದಲ್ಲ, ಅದು ಮಾವಿರ್ಬೋದು, ಟೊಮ್ಯಾಟೊ ಇರ್ಬೋದು, ಈ ಸಿಟ್ರಸ್ ನಿಂಬೆ ಜಾತಿಗೆ ಬರ್ತಕ್ಕಂಥ ಹಣ್ಣುಗಳಿರ್ಬೋದು, ಯಾವುದೇ ಇರ್ಬೋದು, ತುಂಬಾ ಯಥೇಚ್ಛವಾಗಿ ರಾತ್ರಿ ಹೊತ್ತಿನಲ್ಲಿ ಪತಂಗ ಆ ಹಣ್ಣಿನಿಂದ ರಸವನ್ನು ಹೀರುತ್ತೆ. ಅದೇನಾಗುತ್ತೆ ಅಂದರೆ ಇದು ಪತಂಗ ರಾತ್ರಿ ಹೊತ್ತು ಯಾಕಂದರೆ ಡಿಸ್ಟರ್ಬೆನ್ಸ್ ಇರಲ್ಲ, ಇದು ನಾಕ್ಟೂರ್ನಲ್ಲಿ ಹ್ಯಾಬಿಟ್ ಸರ್, ಇದು ನಿಶಾಚಾರಿ ಕೀಟ ಅಂತ ಕರಿತೀವಿ. ಅದು ಏನು ಸೈಫನ್ ಅಂತ ಕರಿತೀವಿ, ಅದರ ರಸ ಇರತಕ್ಕಂಥ ಒಂದು ಭಾಗ, ಅದರ ಮುಂದಗಡೆ ಹಲ್ಲುಗಳಿರ್ತವೆ ಸರ್, ಬಾರ್ಬ್ಯೂಲ್ಸ್ ಅಂತ ಕರೀತಾರೆ. ಅದು ಯಾವಾಗ ಎಂಥ ದಪ್ಪ ರಿಂಡಿದ್ರೂ ಅದು ಮೇಲೆ ಏನು ಫ್ರೂಟ್ ಕವಚ ಇದ್ರೂ ಸಹಿತ ಫ್ರೂಟ್ ರಿಂಡು ಇದ್ರೂ ಸಹಿತ ಅದನ್ನು ಕೊರ್ಕೊಂಬಿಟ್ಟು ಒಳಗಡೆ ಹೋಗಿ ಅಂದರೆ ಅದನ್ನು ಪ್ರೊಬೋಸಿಸ್ ಒಳಗಡೆ ಹಾಕಿ ರಸವನ್ನು ಹೀರಿಬಿಡುತ್ತೆ. ಯಾವಾಗ ರಸದ ಅಂಶ ಹಣ್ಣಿನಲ್ಲಿ ಕಡಿಮೆ ಆಯ್ತಂದ್ರೆ ಅದಕ್ಕೆ ಒಂಥರ ನಿತ್ರಾಣದಂಗಾಗುತ್ತೆ. ಸೊ ಅದಕ್ಕೆ ವಿತ್ ಸ್ಟ್ಯಾಂಡಿಂಗ್ ಪವರ್ ಇರಲ್ಲ, ಡ್ರಾಪ್ ಆಗ್ತದೆ ಸರ್. ಭೂಮಿ ಬಿದ್ದ ತಕ್ಷಣ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಬೇರೆ ಕೀಟಗಳು ಸ್ಯಾಪ್ರೋಫೈಟ್ಸ್ ಎಲ್ಲ ಅಟ್ಯಾಕ್ ಆಗ್ತದೆ. ಬಟ್ ಇದು ಲಿಂಬೆಗೇನು ಅಂತ ಬರೋದಿಲ್ಲ? ಇಲ್ಲ, ಲಿಂಬೆ ಬರಲ್ಲ. ಲಿಂಬೆ ಜಾತಿಯ ಹಣ್ಣುಗಳು ಹೌದು, ಸಂತ್ರ ಆಯ್ತು ಅಥವಾ ಈ ಬೇರೆ ಲಿಂಬೆ ಜಾತಿಗೆ ಬರ್ತದೆ. ಈಗ ತಾವು ಹೇಳಿದ್ರೆ ಲೀಪ್ ಮೈನರ್ ಲಿಂಬೆ ಬರುವಂತದ್ದು ಎಲೆ ಮೇಲೆ ಕೊರೆದು ಸಣ್ಣಂಗಿ ಒಂಥರ ಡಾಟ್ಗಳು ಬೀಳ್ತವೆ,